ಆಕಾಶವಾಣಿ ಮಂಗಳೂರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಯಕ್ಷಗಾನದ ಹಾಡುಗಳು. ಮಾವ ಏನಿದೆಲ್ಲ? ಹಾ, ಇವೆಲ್ಲ ವರ್ಷಗಳಿಂದ ಹಾಗೆ ಬಿದ್ದಕೊಂಡಿದೆ, ಇದನ್ನೆಲ್ಲ ಎಸಿಬೇಕು. ಇದು ಕೂಡ ಅಜ್ಜನ ಹಳೆ ಪಾಸ್ಬುಕ್ ಮತ್ತು FD. ಅರೆ, ಇದು ಹೇಗೆ ಉಳ್ಕೊಂಡ್ಬಿಡ್ತು? ಹಣ ಹೋಯ್ತಾ? ಇಲ್ಲ ಇಲ್ಲ ಇಲ್ಲ ಇಲ್ಲ, ಪರಿಹಾರ ಇದೆ. ಬ್ಯಾಂಕ್ ಖಾತೆಯನ್ನು ಬಳಸದಲ್ಲೇ ಇರಬೇಕು, ಇಲ್ಲದಿದ್ರೆ ಖಾತೆ ಇನ್ಆಪರೇಟಿವ್ ಆಗುತ್ತೆ. ಹಾಗಾದಾಗ ಬ್ಯಾಂಕ್ ಅನ್ನು ಸಂಪರ್ಕಿಸಿ, ಖಾತೆಯನ್ನು ಸಕ್ರಿಯಗೊಳಿಸಿ ಮತ್ತು ನಿಮ್ಮ ಮೊತ್ತವನ್ನು ಬಡ್ಡಿಯೊಂದಿಗೆ ಕ್ಲೈಮ್ ಮಾಡಿ. ಆರ್ಬಿಐ ಹೇಳುತ್ತಾ, ಜಾಣರಾಗಿರಿ, ಜಾಗರೂಕರಾಗಿರಿ. ಸರಿಯಾಗಿ ಹೇಳಿದರೆ. HIV ಏಡ್ಸ್ ಅರಿವಿನ ಮಾಸಾಚರಣೆ 2024 August 12 ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ HIV ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರು HIV ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗ್ರತೆ ವಹಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಪಂಚವಟಿ. ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳ, ಚೆಂಡೆ ಗೋಪಾಲ ನಾಯಕ್, ಮದ್ದಳೆ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್. ದಿಂದ ನಿನ್ನ ಕೊಂಡಾಡುವೀನು ಅನವರತ, ಮದವೂರೈ ವಿಘ್ನೇಶ ಪಾಹಿ ಜಗದೀಶ, ಮದವೂರ ವಿಘ್ನೇಶ ಪಾಹಿ ಜಗದೀಶ. ದಿನದ ನಿನ್ನ ಹರರೆ ನಿನ್ನಯ ಮಹಿಮೆಯನ್ನು ಪೊಗಳಲಳಬಲ್ಲ, ಧರಣಿಯನು ಪುತ್ತೀರ್ಥ ಮಹಾಜೀಜ ಗರಿದು, ಧರಣಿಯನು ಪುತ್ತೀರ್ಥ ಮಹಾಶೇಷ ಗರೆದು, ಹರನ ಸುಕುಮಾರ ಸಕಲಾಗಮಗೆ ಸಾಕಾರ, ಹರನ ಸುಕುಮಾರ ಸಕಲಾಗಮಗೆ ಸಾಕಾರ. ಮದವೂರ ವಿಘ್ನೇಶ ಧರೆಯೊಳ್ಳು ವಿಶೇಷ, ಮದವೂರ ವಿಘ್ನೇಶ ಮುದದಿಂದ ನಿನ್ನ Thank you. ನೋಡಿಕೊಂಡರು ಪರ್ಣ ಶಾಲೆಯ ಮಾಡಿಕೊಂಡರು ಪರ್ಣ ಶಾಲೆಯ ರೂಢಿಪಾಲರು ಪಂಚವಟಿಯದ ಕಾಡಿನೊಳಗೆ ರೂಢಿ ಪಾಲರು ಪಂಚ ಬಟಿಯದ ಕಾಡಿ ನೊಳಗೆ ವನದ ಫಲಗಳ ಕೊಯ್ದು ಲಕ್ಷ್ಮಣ ಧೂರ್ತ ಧನುಜಾನೊಬ್ಬ ಬಂದು ವ್ಯರ್ಥ ವಂಚಿಸ ನೋಡಿದ್ಯಾ ಭಂಡ ದೈತ್ಯರಿಬ್ಬರು ಮುಂಕೊಂಡು ಬಂದು ನಮ್ಮ ಯಜ್ಞ ಕುಂಡಲಕ್ಕೆ ಎಂಜಲ ನಿಟ್ಟರು ವ್ಯಾಘ್ರ ಜನ್ಮವ ಕೊಂಡು ಕೂಡಿ ಓಡಿ ಪಾದರು ರಾಮ ಕಿತ್ತವಿಸಯ್ಯ ರಾಮ ರಾಮ Thank you. ಜಲಿಯ ಕಣ್ಣನೇನೋ ಲಕ್ಷ್ಮಣನಾಥ ನೆಲ್ಲಿದ್ದಾನೋ ರಾಜದಿಯ ಕಣ್ಣನೇನೋ ದಕ್ಷಿಣವಿಲ್ಲದೆ ನಮ್ಮ ಹಕ್ಕಿಸುವಳು ನೋಡು ನೀನು ರಾಘವ ನೀನ್ನ ಬಿಟ್ಟು ಹೋಗದಿರಯ್ಯ ರಾಘವ ಮುಚ್ಚಿಕೊ ನೀನು ಕಂಡ ರಂಜುವ ಇವಳ ಹೆಣ್ಣು ಒನ್ನಗೂಡಿದುವೆ. ಇದುವರೆಗೆ ಪಂಚವಟಿ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳ, ಚೆಂಡೆ ಗೋಪಾಲನಾಯಕ್, ಮದ್ದಳೆ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್, ಶ್ರುತಿ ಉದಯ. ಯಕ್ಷಗಾನದ ಹಾಡುಗಳು ಪ್ರಸಾರವಾದವು. ಈಗ ಭಕ್ತಿಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಪುತ್ತೂರು ನರಸಿಂಹ ನಾಯಕ್ ಹಾಡಿರುವ ಪ್ರೇಮದಾಸರ ರಚನೆ. ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಪವಮಾನ. ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಪವಮಾನ. ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಕರುಣಾಲಯ ಹರಿಪದ ಕೀಲಾಲಜ ಮಧುಪ, ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಪವಮಾನ. ಪಾನವ್ಯಾನ ಉದಾನ ಸಮಾನ ಪೂರ್ಣ ಜ್ಞಾನ, ಪ್ರಾಣಪಾನವ್ಯಾನ ಉದಾನ ಸಮಾನ ಪೂರ್ಣ ಜ್ಞಾನ, ನೀನೊಲಿದನ್ನ ಸದಾನುರಾಗದಲ್ಲಿ ಮಾಡದೆ ಪೊರೆಯನ್ನ, ನೀನೊಲಿದನ್ನ ಸದಾನುರಾಗದಲ್ಲಿ ಮಾಡದೆ ಪೊರೆಯನ್ನ, ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಪವಮಾನ. ಹರಿಸುತ ಹರಪಿತ ಚರಚರಾಸ್ಥಿತ ಶರಣ ಜನರ ಪಾಲ, ಹರಿಸುತ ಹರಪಿತ ಚರಚರಾಸ್ಥಿತ ಶರಣ ಜನರ ಪಾಲ, ಹರಿಯಾಜ್ಞದಿ ಜೀವರಿಗೆ ತುದಿಯಲಿ ಅವರವರ ಗತಿ ಪ್ರದಾತ, ಹರಿಯಾಜ್ಞದಿ ಜೀವರಿಗೆ ತುದಿಯಲಿ ಅವರವರ ಗತಿ ಪ್ರದಾತ, ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಪವಮಾನ. ಮುದ್ದು ಅಭಿನವ ಜನಾರ್ದನ ವಿಠಲನ ಪಾದ ಪದ್ಮಯುಗಳ, ಮುದ್ದು ಅಭಿನವ ಜನಾರ್ದನ ವಿಠಲನ ಪಾದ ಪದ್ಮಯುಗಳ, ಶುದ್ಧ ಭಕುತಿಯಲ್ಲಿ ಪೊದ್ದಿ ಸುಖಿ ಪತೆರ ಉದ್ಧರಿಸುವುದೆನ್ನ, ಶುದ್ಧ ಭಕುತಿಯಲ್ಲಿ ಪೊದ್ದಿ ಸುಖಿ ಪತೆರ ಉದ್ಧರಿಸುವುದೆನ್ನ, ಪವಮಾನ ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಕರುಣಾಲಯ ಹರಿಪದ ಕೀಲಾಲಜ ಮಧುಪ, ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಪವಮಾನ, ಪಾಲಯ ಮಾಂ ಪವಮಾನ, ಪಾಲಯ ಕೇಳಿ ಪುತ್ತೂರು ನರಸಿಂಹನಾಯಕ ಅವರದೇ ಧ್ವನಿಯಲ್ಲಿ ಪ್ರಾಣೇಶದಾಸರ ರಚನೆ. ಪಾಲಿಸೋ ವೆಂಕಟಗಿರಿರಾಯ ಲಕ್ಷ್ಮೀ ಲೋಲಾ ನೀಲಾಂಬುಧ ಸಮಕಾಯ, ಪಾಲಿಸೋ ವೆಂಕಟಗಿರಿರಾಯ ಲಕ್ಷ್ಮೀ ಲೋಲಾ ನೀಲಾಂಬುಧ ಸಮಕಾಯ ಮಾ ಕಮಲಾಸನ ವಾಸವ ಸುರಾನಿಕ ಕರಾಧ್ಯರ ಕೇಶವ ಮಾ ಕಮಲಾಸನ ವಾಸವ ಸುರಾನಿಕ ಕರಾಧ್ಯರ ಕೇಶವ ಲೋಕೇಶಯನ್ನಲ್ಲಿ ವಾಸವ ಮಾಡಿ ಲೋಕೇಶಯನ್ನಲ್ಲಿ ವಾಸವ ಮಾಡಿ ನೂಕುತುಚ್ಛತರ ಕ್ಲೇಶವ ನೂಕುತುಚ್ಛತರ ಕ್ಲೇಶವ ಪಾಲಿಸುವೇ ಕಟಗಿರಿರಾಯ ಲಕ್ಷ್ಮೀ ಲೋಲಾ ನೀಲಾಂಬುದ ಸಮಕಾಯ ಪಾಲಿಸುವೇ ಕಟಗಿರಿರಾಯ ಮಗಳೆಣಿಕಿಲ್ಲ ದಯ ಸಿಂಧು ಸಾಧನ ವೀಗಿನಿತಿಲ್ಲ ಹಿಂದಿನ ಜನು ಮಗಳೆಣಿಕಿಲ್ಲ ದಯ ಸಿಂಧು ಸಾಧನ ವೀಗಿನಿತಿಲ್ಲ ಮುಂದಿನ ಗತಿಯೇನು ತಿಳಿದಿಲ್ಲ ಮುಂದಿನ ಗತಿಯೇನು ತಿಳಿದಿಲ್ಲ ಇದರಿಂದ ಅಂಜುವೆ ಜಾಂಬುವತಿನಲ್ಲ ಪಾಲಿಸುವೇ ಕಟಗಿರಿರಾಯ ಲಕ್ಷ್ಮೀ ಲೋಲಾ ನೀಲಾಂಬುದ ಸಮಕಾಯ ಪಾಲಿಸುವೇ ಕಟಗಿರಿರಾಯ ಕೆಲವು ದಿನ ಪ್ರಾಯ ಕಾಲ ಒದಗಲು ಪರಾಂಗಣ ಬಾಲಕನಾದೆ ಕೆಲವು ದಿನ ಪ್ರಾಯ ಕಾಲ ಒದಗಲು ಪರಾಂಗಣ ಮೇಲೆಯ ಭಕ್ಷಣೆಯಲ್ಲಿ ಮನವಿಟ್ಟೆ ಮೇಲೆ ಅಭಕ್ಷಣೆಯಲ್ಲಿ ಮನವಿಟ್ಟೆ ಇನ್ನು ಹೇಳಲೊಂದು ಎರಡೆಯನ್ನ ಅವಗುಣ ಇನ್ನು ಹೇಳಲೊಂದು ಎರಡೇ ಅವಗುಣ ಪಾಲಿಸುವೇ ಕಟಗಿರಿರಾಯ ಲಕ್ಷ್ಮೀ ಲೋಲಾ ನೀಲಾಂಬುದ ಸಮಕಾಯ ಪಾಲಿಸುವೇ ಕಟಗಿರಿರಾಯ ಹೇಳಲಿ ಮಾತಲಾಲಿಸು ಶ್ರೀ ಪ್ರಾಣೇಶ ವಿಠಲಾನಿ ತಾರಿಸು ವಿಠಲ ಪ್ರಾಣೇಶ ವಿಠಲ ಯೇಸು ಹೇಳಲಿ ಮಾತಲಾಲಿಸು ಶ್ರೀ ಪ್ರಾಣೇಶ ವಿಠಲಾನಿ ತಾರಿಸು ಆ ಸತ್ಕರ್ಮದಿ ಮನ ಪ್ರೇರಿಸೋ ಆ ಸತ್ಕರ್ಮದಿ ಮನ ಪ್ರೇರಿಸೋ ನಿನ್ನ ದಾಸವರ್ಗದೊಳನ್ನ ಕೂಡಿಸೋ ನಿನ್ನ ದಾಸವರ್ಗದೊಳನ್ನ ಕೂಡಿಸೋ ಪಾಲಿಸುವೇ ಕಟಗಿರಿರಾಯ ಲಕ್ಷ್ಮೀ ಲೋಲಾ ನೀಲಾಂಬುದ ಸಮಕಾಯ ಪಾಲಿಸುವೇ ಕಟಗಿರಿರಾಯ ಪಾಲಿಸುವೇ ಕಟಗಿರಿರಾಯ ಪಾಲಿಸುವೇ ಕಟಗಿರಿರಾಯ ಪುತ್ತೂರು ನರಸಿಂಹ ನಾಯಕ್ ಹಾಡುತ್ತಿರುವ ಭಕ್ತಿಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಜಗನ್ನಾಥದಾಸರ ರಚನೆ. ವೆಂಕಟಾಚಲ ನಿವಾಸ ನಿನ್ನ ಸೇವಾನು ಸೇವಕರ ದಾಸ ಶ್ರೀ ವೆಂಕಟಾಚಲ ನಿವಾಸ ನಿನ್ನ ಸೇವಾನು ಸೇವಕರ ದಾಸ ಎನಿಸಿ ಜೀವಿಸುವ ನರಗೆ ಆಯಾಸ ಯಾಕೆ ಶ್ರೀವರನೆ ಕೊಡು ಎನಗೆಲೇಸ ಶ್ರೀ ವೆಂಕಟಾಚಲ ನಿವಾಸ ನಿನ್ನ ಸೇವಾನು ಸೇವಕರ ದಾಸ ಸಾರ ಪ್ರಭು ನಿನ್ನ ದಿವ್ಯ ನಾಮವದಗಲು ಜಿಹ್ವೆಗೆನ್ನ ಸ್ವಾಮಿಕಾಸಾರ ಪ್ರಭು ನಿನ್ನ ದಿವ್ಯ ನಾಮವದಗಲು ಜಿಹ್ವೆಗೆನ್ನ ದೋಷ ಸೀಮೆಗಾಣದಲ್ಲಿದ್ದ ತನ್ನ ಸ್ವಾಮಿ ನೀ ಮರೆಯಲಾಗದೋ ಪ್ರಸನ್ನ ನಾನೊಬ್ಬನೇ ನಿನಗೆ ಭಾರ ಆದೆನೇನೋ ಸದಾ ನಿರ್ವಿಕಾರ ಎನ್ನ ಹೀನತ್ವ ನೋಡಲ್ಕಪಾರ ಚಕ್ರಪಾಣಿ ಮಾಡದಿರನ್ನ ದೂರ ಶ್ರೀ ವೆಂಕಟಾಚಲ ನಿವಾಸ ನಿನ್ನ